ಹೇಳ ಹೇಳ ತೇರಿ ದೂತವ್ವ ನಮ್ಮ ಹೆಸರ ಆಹಾ ಹೇಳ ತೇರಿ ದೂತವ್ವ ಸಭೆಗೆ ತಿಳಿಯಂಗ ಹೇಳ್ರವಾ ಅಮ್ಮ. ಎಲ್ಲಿಗೆ ಬಂದು ವಯ್ಯಾರಿ ವಯ್ಯಾರಿ ಅಂತ ಇದ್ದಾರೆ? ನಮಗೂ ಅಂತಾರ ಅಮ್ಮ. ಏನಂತ ನಿಮ್ಮಂತಾರ? ಕುಸ್ತು ತಯಾರಿ ತಯಾರಿ ತಯಾರಿ ಅಂತಾರ. ಅಲ್ಲ, ಕೈ ನೋಡಿದ್ರೆ ಶವಿಗೆಳಿದವ. ಅಲ್ಲ, ಎಲ್ಲಿ ತೇರಿದ್ದೀವ ನೀನು? ಆಯ್ತವಾ ಮುಂದೆ. ಓಹೋ ಅಮ್ಮ, ಎಲ್ಲಿಗೆ ಬಂದು ರಾಧಿಕಾ ರಾಧಿಕಾ ಅನ್ನತ್ತಾರ? ನಮಗೂ ಅಂತಾರ. ಏನಂತಾರ? ತಮ್ಮಂತೂ ಬಂದರು ಶೋಧಕ್ಕ ಶೋಧಕ್ಕ ಮ್ಯಾಲ ಒಂದು ಮುಟ್ಟಿ ಗೋದಾಕ ಗೋದಾಕ ಅಂತಾರ. ಅಲ್ಲ, ಬಹಳ ನಮನೆ ಐತಲ್ಲ. ಬಹಳ ನಮನೆ ಇವತ್ತವ್ರ ಮುಂದೆ ಹೇಳ್ತಾರ ಅಮ್ಮ. ಇದು ಅಲ್ಲದ ಎಲ್ಲಿಗೆ ಬಂದು ಗಿತ್ತಿ ಗಿತ್ತಿ ಗಿತ್ತಿ ಅಂತ ಇದ್ದಾರ? ಗಿತ್ತರ ನೀವು? ಗಿತ್ತೇರ್ಗಳ ಪ್ರಕಾರದವ್ರೆ. ಯಾವ್ಯಾವ? ಮೊದಲು ಬಂದ ಮೊದಲು ಗಿತ್ತೆ, ಹಳವಣ ಗಿತ್ತೆ, ಬಸವಣ ಗಿತ್ತೆ, ಪಾತ್ರ ಗಿತ್ತೆ. ಇದ್ರ ಬಗ್ಗೆ ನೀವ್ ಯಾವ ಗಿತ್ತೇರ? ಅಲ್ಲ, ಚೇಷ್ಟೆ ಮಾಡಕತ್ತೆ. ಚೇಷ್ಟ ಮಾಡೋದಿಲ್ಲ. ಇದ್ರ ಬಗ್ಗೆ ಯಾವ ಗಿತ್ತೇರ ನೀವು ಅಮ್ಮ? ನಾನು ಹಂತ ಎಂತ ಗಿತ್ತಿ ಅಲ್ಲ, ಹಾಲ ಮೊಸರು ಮಾರುವಂತ ಗೌಳಿ ಗಿತ್ತಿದ್ದೇನೆ. ಹಾಲ ಮೊಸರು ಮಾರುವಂತ ಗೌಳಿ ಗಿತ್ತಿದ್ರೆ ಏನೇಳ್ತಂದ್ರಿ ಅಮ್ಮ? ಈಗ ಹೌದು ಅಮ್ಮ, ಹೇಳ್ತಾನೆ ಕೇಳ. ಹೇಳಲ್ಲ. ದೂತ ತಂದೆ ಹಾಲು ಮೊಸರ, ಯವ್ವ ತಂದೆ ಹಾಲು ಮೊಸರ, ದೂತೆ ತಂದೆ ಹಾಲು ಮೊಸರ, ಯವ್ವ ತಂದೆ ಹಾಲು ಮೊಸರ, ಹಾಲು ಮೊಸರ ಇಲ್ಲ ಕಸರ, ಬಾಂಡೆ ಇಳಿಸ್ ಮಾಡಾರ. ಹಾಗೇನಲ್ಲ, ನೀ ವ್ಯಾಪಾರ ಮಾಡಿಸ್ತಾನ ಅಂದ್ರೆ ತೆಳಗಿಳಿಸ್ತಾನೋ ಇಲ್ದ್ರ ಕೇಳ ಸುರ್ವಾ. ಏಯ್, ಏನಾವು ಚೇಟ್ವಿ? ದವಳಕ್ಕೆ ವ್ಯಾಪಾರ ವ್ಯಾಪಾರ ಅಲ್ಲ. ಸ್ವಲ್ಪ ಬಾಂಡೆ ಹಿಡಿ ಅಂತಾರೆ. ಹೌದಂದ್ರ ಬಾಂಡೆ ಬಾಳ ಒದ್ದೆ ಇದ್ದಾವ. ಯಾಕಂದ್ರ ತಲಿ ಮೇಲೆ ಅದ ಒಂದ್ ಸ್ವಲ್ಪ ನೀನು ನನಗ ಆಸರ ಆಗ್ಬೇಕ. ಆಸರ? ಹೌದ್ ನಿನಗ. ನಾ ಹೌದು. ಯಾವಾಗ? ಏ ಆಗ ಈಗಲ್ಲ, ಇಲ್ಲೇ. ಹೌದು, ಮಂದ್ಯಾಗ ಹುಚ್ಚಿಟ್ವಿ. ಯವ್ವ ಏನಂತಿ ನೀನು? ಅಮ್ಮ, ಹಾಗೆಲ್ಲ ಚೇಷ್ಟೆ ಮಾಡೋ ಚಲೋ ಅಲ್ಲ. ಬಾಂಡೆ ಬಾಳ ಒಜ್ಜೆ ಇದ್ದಾವ, ಒಂದ್ ಸ್ವಲ್ಪ ಇಳ್ಸಕ್ ಇಡಬೇಕೈತ. ತಗೋರಿ, ಬೇರೆ ತಗೋರಿ. ಅಮ್ಮ, ಗಡಿಗೆ ಬುಡ ಹೊಡಿತಿದ್ದಲ್ಲ. ಇನ್ನು ಹೊಡೆದಿಲ್ಲ. ಏನ ಹುಚ್ಚಿಟ್ವಿ? ಅಲ್ಲ, ಚೇಷ್ಟೆ ಮಾಡಕತ್ತೇನ? ಇಲ್ಲ, ಹೊಡೆದಲ್ಲ. ಗಟ್ಟಿ ಐತೆ ಅಲ್ರಿ. ನೋಡುವ, ಗಡಿಗೆ ಅಂದ್ರ ಒಂದ್ ಘಟ. ಘಟ ಘಟ ಅಂದ್ರ ಒಂದ್ ಶರೀರ. ಶರೀರ ಎಂದಿಲ್ಲ. ಒಂದ್ ದಿವಸ ಮನ ಪಾಲಾಗಿ ಹೋಗುವಾಗ ಯಾಕ ಚಿಂತೆ ಮಾಡುದ್ರ? ಹೌದು, ಹಾಲು ಮೊಸರು ಏನ್ ಮಾಡ್ಕೊಂಡ್ರಿ? ಏನ್ ಹೇಳಕ್ ನೀನ? ಹೌದು, ಅವ್ರಿಗೆ ಬರೋಬ್ಬರಿ ಕೊಡಕ್ ಬೇಕಲ್ಲ. ಕೊಡಕ್ ಬೇಕು. ಆದ ಕಾರಣ ವ್ಯಾಪಾರ ಮಾಡ್ಸಕ್ಬೇಕ. ಮಾಡಕ್ ಬೇಕು. ಹೌದ್ ಇರ್ಲಿ, ನಮಗೊಂದ ಪದ್ಧತಿ ಐತೇವ. ಅದ ಹೆಂಗ? ರೊಕ್ಕ ಕಡಿಮೆ ಹೋಗ್ಬೇಕು, ಮಾಲ್ ಹೆಚ್ಚು ಬರ್ಬೇಕ್ರಿ. ಬರ್ಬೇಕು ಅಂತಂದ್ ಏನ್ ತಂದ್ರಿ? ಏನ ಹಂಗಂದ್ರ? ಯವ ಗೊತ್ತಾಗ್ಲಿಲ್ಲ. ಇಲ್ವಾ? ಯವ ಮಜ್ಜಿಗೆ. ಮಜ್ಜಿಗೆ ಅಂದ್ರ ಮಾಸ್ಲಿ ಕೊಡಕ್ ಬೇಕಂತ. ಹೌದ್ ಹೌದ್ ಹೌದ್ ಹೌದ್. ನೋಡುವ, ಮಾಸ್ಲಿ ಕೊಡಕ್ ಅದನ್ ಮಾವಿನ ಅನ್ನ, ಕಾರಿ ಅನ್ನ, ಬೋರಿ ಅನ್ನ ಹುಚ್ಚಿಟ್ವಿ. ನೋಡ ಬಾಯವ್ವ, ನಮ್ ಊರಾಗ ಬಂದ್ರ ನಮ್ಮ ಆಯ್ನ ಹಣ್ಣ ಮಳದ ಕಟ್ಟ ಚುಂಚಿ ನಂಜ ನೋಡ್ತೇವ, ನಿನ್ನ ಮಜೆ ಮನಕಲ್ದಾಗ ಹಾಕಿ ಹೆಂಗ್ ತಿರುವಾಡ್ಲೇನ ಅಂತೇನ? ಅಲ್ಲ, ತಿನ್ನು ಹೈನದಲ್ಲಿ ಮನಕೈ ಮನಕಲ್ಲ ಹಾಕಿ ತಿರುವೇಡಿದ್ರು ಯೋಗ್ಯ ಅನಿಸ್ತೈತಿ. ಅಲ್ಲ, ಮೇಲಾಗಿ ಯಾರ ಊಟ ಮಾಡ್ತಾರೇನ? ಮಾಡುದಲ್ಲ ಅಮ್ಮ, ಹಾಗೆಲ್ಲ ಅನ್ನೋದಿಲ್ಲ. ಈಗ ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ, ಒಂದ್ ಸ್ವಲ್ಪ ಕೊಡ್ತಾ ಇದ್ದೇನೆ. ಅಲ್ಲ, ಒಂದ್ ನಾಲ್ಕನೇ ರೊಕ್ಕ ಕೊಡ. ಯಾವಾಗ ಹೆಂಗ್ ಮಾಡು? ಎಂತ ನನಗೆ ಹಾಕೊಡ, ಉಪ್ಪಾರ ಕಾಣಪ್ಪನ ಮನೆಗೆ ಹೋಗ್ತೇನೆ. ಅಲ್ಲಿ ಹೋಗಿ ಯಾರು ಪೌರ್ಯ ಮಾಡಿಸ್ಕೊಂಡು ಬಂದ ನಿನಗ ನಾಕಣೆ ನನಗ ನಾಕಣೆ. ಅಲ್ಲ, ನೀ ಏನು ಕೊಟ್ಟಂಗಾತ? ಏನು ಬಿಟ್ಟಂಗಾತ ಅಮ್ಮ? ಈಗ ಸದ್ಯಕ್ಕೆ ಇನ್ನು ಬೋಂಡಿಗೆ ಆಗಿಲ್ಲ ಅಂತ ಹೇಳಿ ನಿನ್ನ ಹತ್ತಿರ ನಾ ಕೇಳಿಕತ್ತೇನ. ಇರ್ಲೇವಾ, ಇಲ್ಲ ನಿನ್ನ ಹಾಲು ಮೊಸರು ಅನ್ನುವಂತ ಅವ್ರ ಇಲ್ಲ. ಇಲ್ಲ ನಿನ್ನ ಹಾಲು ಮೊಸರು ಟೈಮ್ ಪಾಸ್ ಮಾಡೋದು ಬೇಡ. ಮುಂದೆ ಕಾಣೋದು ಗೊತ್ತಿಲ್ಲ ಐತೆ. ಅಲ್ಲಿ ನಾಲ್ಕು ಪ್ರಕಾರ ಜಾತಿ ಅದಾವ. ಹೌದಾ? ಅಲ್ಲಿ ಹೋಗೋ ನಡಿವಾ. ಅಲ್ಲಿ ಹೋದ್ರೆ ವ್ಯಾಪಾರ ಆಗ್ತೈತಿ. ಅಲ್ಲಿ ಹೋದಾರ ಹೊಳಿ ಬರುದಿಲ್ಲ, ನಾ ಹಿಂದ್ ಹೋಗಿನಿ. ಅಲ್ಲ, ನೀ ಏನ್ ತಗೊಂಡ್ ಹೋಗಿದ್ದೆ? ನಮ್ಮ ಮನ್ಯಾಗ ಒಂದ್ ಹೋಗ್ತಿದ್ದೆ. ಹೌದವ್ವ, ಮುದುಕ್ ಮನ್ಸಾಳ ಬಾಯಾಗ ಹೊಲಿಲ್ಲ. ಹೌದು, ಅಪರ ಸಪರ ಆಗ್ತೈತಿ. ಅರು ಮರುನು ಆಗ್ತೈತಿ. ಆಗ್ತೈತಿ. ಅಲ್ಲಿ ಹೋಗಿ ಪುಕಾರ್ಸ್ನೇವ. ಏನಂತ? ಹಾಲು ಮೊಸರು ತಂದೇನಂತ? ಬರ್ನ ಬಂತ ಬಿರಿ ಹಾಕ್ತೆ. ನಾ ಮುದುಕ ಹಣ್ಣೆ ಅದು ನನ್ಗಿರ್ಲೇ ಅಂತ ತೆಲಿಯಾಗಿನ ಕೂದಲ ಹಣ್ಣಾಗಿದ್ದಾವೆ. ಬುಡ್ಡಿಕ್ ಬುಲಾವ ಅಂದ. ನೀವ್ ಚಂದ ಕಾಣಿಸ್ತಿ, ಹೋಗಬೇಡ್ರಿ ಅಂತೇನೆ. ಅಮ್ಮ, ನಾ ಅಲ್ಲಿ ಹೋಗಿ ವ್ಯಾಪಾರ ಮಾಡ್ಲೇಬೇಕ. ಹೌದು, ಹೋಗಿ ನಡಿವ. ಹಾ, ನಡಿರ. ಹೋಗ ನಡ್ರಿ. ಎಟ್ಟ ದೂರ ಐತೆ ಯವ್ವಾ ಗೋಕಿಲಂಬುದು ನಗರ, ಎಟ್ಟ ದೂರ ಐತವ್ವಾ ಗೋಕಿಲಂಬುದು ನಗರ. ಯಾಕಂದ್ರ ಈ ಪಾತ್ರೆ ತೆಳಗಿಳಿಸ್ತೇನವಾ? ಹೌದಿಲ್ಲ, ಯಾಕಂದ್ರ ಇದನ್ನ ಇಟ್ಕೊಂಡಿಲ್ಲ ಕುಂಡ್ರ. ಇಲ್ಲಿ ಒಂದು ಸ್ವಲ್ಪ ಗೋಕಿಲ್ ನಗರದಲ್ಲಿ ಹೋಗಿ ಹೋಗಿ ಯಾರ ಅದಾರೋ ಯಾರ ಇಲ್ಲೋ ಒಂದ್ ಸ್ವಲ್ಪ ನೋಡ್ಕೊಂಡ್ ಬರ್ತೇನೆ. ಯಾಕ ಸರ್ಕ ಹೋಗಿ ಬರ್ಕ ಬರ್ಬೇಕು? ಎಷ್ಟೊತ್ತು? 5 ನಿಮಿಷನಲ್ಲಿ ಬರ್ತಾ ಇದ್ದೇನೆ. ಹೋಗಿ ಬರ್ರಿ. ಕಣ್ಣಾದ ಮುಚ್ಚಕ್ ಹೋಗ್ಬೇಡ. ಓಹೋ, ನಾನು ನನ್ನ ಮಂದಿರದಲ್ಲಿ ಕುತ್ತಿರುವ ಕಾಲಕ್ಕೆ ಯಾರೋ ಇಬ್ಬರು ಸ್ತ್ರೀಯರು ಕುಲ್ಕುಲನೆ ಮಾತಾಡುತ್ತ ಗೆಜ್ಜೆ ನುಡಿಸುತ್ತ ಶಬ್ದವು ಎನ್ನ ಕರ್ಣಕ್ಕೆ ಬಿದ್ದಿತ್ತು. ಆದ್ರೆ ಮುಂದಕ್ಕೆ ಹೋಗಿ ವಿಚಾರಿಸುತ್ತೇನೆ. ಹಾಡಿ ಏನು ಬಜಾನ್ ಬಡಿದೋ ನನ್ನ ಕಷ್ಟಾರ ಬಸಕ್ನ ಬಜಾಕ್ ತರು ಬಿಟ್ನೆ. ಏನೇ ಮುಂದಿಟ್ಟಂತದೇನು ಇದ ಅಪ್ಪ? ಇದ ಸರಿಯಾದ ಬಟ್ಟೆ ನೋಡ. ಏನೇ ಅದನ್ನಾದ್ರೂ ನೀಲಾಕಿಟ್ಟದೆ ಊರ ಗೌಡ ಕುಲ್ಕರ್ನಿ ಪಂಚರಾಮ್ ಮಾಡಿ ಇಲ್ಲಿ ಕಾವಲ ಕುಂಚಾರ ನಾನು. ಹಾಗೇನು ತೋರು ನೋಡು. ಮತ್ತೆ ಹೆಂಗ್ ತೋರ ಐತಪ್ಪ? ಏನೇ ಸುತ್ತಮುತ್ತಿನ ಪಾತ್ರಿಗಳ ಹತ್ರ ಇವ ನೀನು ಮುರುಕುದ್ದೆ ಅಪ್ಪ? ಏನೇ ಅದನ್ನಾದ್ರೂ ನೀಲಾಕಿಟ್ಟದೆ. ಇದನ್ನಾದ್ರೂ ಇಲ್ಲಾಕಿಟ್ಟಿದೆ. ಇನ್ನ ಕಾಜಿ ಪಜ್ಜಿ ಮುಟ್ಟಿಲ್ಲ, ನೀರು ಮುಖ್ಯತೆ ಇಟ್ಟಿದ. ಏನೇ ಹಾಗೇನು ತೋರದ ನೋಡು. ಮತ್ತೆ ಹೆಂಗ್ ತೋರ ಐತಪ್ಪ? ಏನೇ ಹಾಲು ಮೊಸರು ಬೆಣ್ಣೆ ಮಜ್ಜಿಗಿದ್ದಂತೆ ತೋರ್ತದ. ಅವ್ವ ಅಂತಾನ ಇದೇನು ಬೆಕ್ಕಿನ ಓಚಿಗೀಚಿಗೆ ಹುಟ್ಟೈತೇನಂತಾನ? ಏನೇ ಬೆಕ್ಕಿನ ಕಾಕ ಅಂದ್ರು ಚಿಂತಿಲ್ಲ, ಏನೇ ಸ್ವಲ್ಪ ಕೊಡು ಅಂತ ಕೇಗು. ಏ ತಮ್ಮ, ಇದಕ್ಕೊಂದು ದುಡ್ಡು ಬೀಳ್ತೈತಿ, ಹಂಗ ಕೊಡಕ್ ಬರುದಿಲ್ಲ. ದುಡ್ಡು ಕೊಡಂಗ್ ಕಾಣ್ತೀನೇನು? ಎಲ್ಲ ಐಗೋಳಂಗ್ ಊರೆಲ್ಲ ಐತಿ ಬಿಡ್ಯಾರಂಗ್ ಕಾಣ್ತೀಯ. ಏನೇ ಸುಮ್ನೆ ಕುಟ್ಟು ಅಥವಾ ಎಲ್ಲೋ? ಏ ಅಪ್ಪ ನಾ ಕುಡಿದ್ ನೋಡ. ಏನೇ ನಾನು ಬಿಡುದಲ್ ನೋಡು. ಒಳ್ಳೆ ಏನ್ ಮಾಡವ? ಏನೇ ಮಾಡೋದು ಮಾಡಿದ್ದೇನು ನೋಡು. ಅವ್ವ ಹಾಲು ಹರಗಾಕೈತಿ, ಬೆಣ್ಣಿ ಬುಕ್ಕಾಕೈತಿ, ಆ ನನ್ನ ಸಮಿತಿ ಬಂದ್ರೆ ಇನ್ನೇನ್ ಹೇಳಿ ಅಂತಾನ. ಅಮ್ಮ ಏನ್ ಮಾಡ್ಲಿಕ್ಕತ್ತೀಯ? ಯವ ಇಲ್ಲೇ ಅದನ್ನಲ್ಲ ಅಮ್ಮ ಕೇಳ. ಹೇಳ. ಚಲ್ಲಿದ ನಾರಸಿದ ನಾರ ನಲ್ಲ ನಾ ತೋರಾ ಚಲ್ಲಿದ ನಾರ ಚಲ್ಲಿದ ನಾರ ಉಳಸಿದ ನಾರ ನಲ್ಲ ನಾ ತೋರಾ ಚಲ್ಲಿದ ನಾರ ದುಡ್ಡು ಬೀಳ್ತೈತೆ. ಹೌದು ದುಡ್ಡು ಕೊಡೋಣ ಹಂಗ ಕಾಣ್ಯನಂದ ಅವ್ರು ಕೇಳ್ತಾರ. ಹೌದು ಇಲ್ಲ ಐಗೋಳಂಗ್ ಊರೆಲ್ಲ ಹೆಚ್ಚು ಬಿಡೋಂಗ್ ಕಾಣದೆ ಅನ್ಯ. ಈ ನಮ್ನಿ ಮಾಡಿ ಹೋಗ್ಬಿಟ್ಟಿದ ನೋಡ. ಹೌದೇನ? ಹೌದು. ನಮ್ಮ ಹಾಲ ಮೊಸರು ಯಾಕೆ ಕೇಳಿ ಮಾಡ್ರು? ಕೇಳೋಣಲ್ಲ. ಕೇಳೋಣ. ಎಷ್ಟಾಗ ಬಂದ್ರೆ ಬಂದವ. ಹೌದು. ನನ್ನ ಮಂದಿರ ಹೇಳೋದು ಕಾರಣ ಏನು? ಏ ತಮ್ಮ, ನೀ ಹಚ್ಚಿದ ಬೆಂಕಿ ಬಾರೋ ನನ್ನ ಕಾಸ್ತಾರ. ಏನೇ ನಾನು ಹಚ್ಚಿದ ಬೆಂಕಿ ಇದ್ರು ಕೂಡ ಸತಾ ನಾನೇ ತಿರ್ಸ್ಕೊತಾನ. ಹೌದಲ್ಲ, ಅಂತ ಒಳ್ಳೆ ತಿರ್ಸ್ಕೊಳಂತವನಾಗ. ನಮ್ಗೇನು ಕೊಡ್ತಾಗಿಲ್ಲ, ಅಗ್ದಿ ಚಂದವಾಗಿ ಹೊಡೆದಂತ. ಏನೇ ದೂತೆ, ಈಗ ನೀವು ನಮ್ಮ ಗೊಕ್ಕಿಲ್ ನಗರದಲ್ಲಿ ಬಂದು ಎಷ್ಟೋ ಸಾರಿ ತುಡು ತುಡಲೆ ಹಾಲು ಮೊಸರನ್ನು ಮಾರ್ಕೊಂಡು ಹೋಗಿದ್ದೀರಿ, ವ್ಯಾಪಾರ ಮಾಡ್ಕೊಂಡು ಹೋಗಿದ್ದೇವೆ. ಹೌದು. ಇರಲೆ ದೂತೆ, ಇದು ಅಲ್ಲದ. ಈಗ ನೀವು ನಮ್ಮ ಗೊಕ್ಕಿಲ್ ನಗರದಲ್ಲಿ ಹಾಲು ಮೊಸರು ಮಾರಬೇಕಾದ್ರೆ ದೂತೆ ನೀವು ಯಾರನ್ನ ಕೇಳಿ ಹಾಲು ಮೊಸರು ಮಾರ್ತಿದ್ದೀರಿ? ಈಗ ಯಾರನ್ನ ಕೇಳಿ ಮಾರ್ತಿರ್ತ ಕೇಳ್ತೀಯಪ್ಪ? ಹೌದು. ಈಗ ಸದ್ಯ ಆಕಾಶವಾಣಿ ಕೇಂದ್ರದವ್ರು ಎಲ್ಲಾರು ಸಾಹೇಬ್ರ ಹೆಸರು ಹೇಳಿ ಮಾಡಿದೆವು ನೋಡೋಣ. ಅದಕ್ಕ ಅವ್ರ ಪ್ರಮಾಣಿಕಿಂದ ಮಾಡಿದೆವು ನಾವು ದೂತ. ಇದು ಅಲ್ಲದ. ಹಾ ಹೇಳ್ರ. ಈಗ ನಾನು ಇವರನ್ನು ನನ್ನ ಮಂದಿರಕ್ಕೆ ಜಗ್ಗಿ ಒಯ್ದು ಸುಂಕ ಕುಡಿಸೋ ದೂತ ಬಿಡುದಿಲ್ಲ ಅಂತ ಹೇಳ. ಬಿಡುದಿಲ್ಲ. ಏನಂತಾರ ಅವ್ರಂತ ಇದ್ದವರು? ನಮ್ಮ ಗೋಕಿಲ್ ನಗರದಲ್ಲಿ ಎಷ್ಟೋ ಸಲ ಹಾಲು ಮೊಸರವನ್ನು ತೊಡತುಗಳಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಮ್ಮ ಮಂದಿರದೊಳಗೆ ಬಂದು ಸಿಕ್ಕಿದ್ದಾರೆ ಅಂದ ಬಳಕ ಸುಂಕ ತೋರಿಸುವನ ಏಕೆ ಜಾಕ್ ಬಿಡುದಿಲ್ಲ ಅಂತ ಅಮ್ಮ ಹೀಗಂತಾರ. ಹೌದು ಅಮ್ಮ ಕೇಳ ಹೇಳ್ರಿ. ಮಾಡಿ ಕೇಳಕ ನೀನು ಯಾರು? ಏನ ಡಂಬ ದಾಸ ಗೌಡ ಹಳಬ ಕುಲಕರ್ಣ ಯಾರ ನೀನ? ಏನೇ ದೂತೆ, ಅವ್ರಿಗೆ ಗೊತ್ತಿಲ್ಲರ ನಿನಗ್ರೆ ಗೊತ್ತೈತಿಲ್ಲ? ಏನ ಮನ್ಯಾಗಿನ ಹುಟ್ಟಿದೆ ನನ್ನ ಕಾಸ್ತಾರ ದೂತೆ, ನೀ ಹೇಳೋದು ಖರಿ ಅದ. ಯಾಕಂದ್ರೆ ನಾನು ನಿಮ್ಮ ಮನೆಯೊಳಗ ಅದನ್ನು ಹುಟ್ಟಿಲ್ಲ. ಇಲ್ಲ ಇಲ್ಲ, ನಿಮ್ ಮನೆಯೊಳಗ ನಾನು ಬೆಳೆದಿಲ್ಲ. ಇಲ್ಲ ಇಲ್ಲ, ನಾನು ಹುಟ್ಟಿದ್ದ ಸ್ಥಾನ ಬೇರೆ ಬೇರೆ ಮತ್ತು ಬೆಳೆದಿದ್ದ ಸ್ಥಾನ ಬೇರೆ. ಹೌದ ದೂತೆ, ನಿಮ್ಗೆ ಏನ್ ಬೇಕಾಗಿದೆ? ನೀನು ಯಾರು? ನಾನು ಯಾರು ಗುರ್ತಬೇಕಲ್ಲ ದೂತೆ, ಮತ್ತಾದ್ರೂ ಹೇಳ್ತಾನೆ ಕೇಳ. ಚಂದವಾಗಿ ಆರುತಿಯವದು ದೇಶಕ್ಕೆ ರಕ್ಷಣೆ ಸೇನೆ, ಕೃಷಿ ಭೂಮಿಗೆ ರಕ್ಷಣೆ ಮೈಕಾಂತಂತಿಗಳು, ರೈತನ ಕಾವಲುಗಾರ ಮೈಕಾಂತಂತಿಗಳು, ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭ ಕೋರುವವರು ಮೈಕಾಂತಂತಿಗಳು. ಆತ್ಮೀಯ ಕೇಳುಗರೇ, ಇದುವರೆಗೆ ಕಿಸುಮಣಿ ಕಾರ್ಯಕ್ರಮದಲ್ಲಿ ರಾಧಾನಾಟ ಗೋಪಾಲ ಗೊಲ್ಲತಿ ಸನ್ನಿವೇಶ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಸಕ್ರೆವ ಯಲ್ಲವ್ವ ಪಾತ್ರ ಹಾಗೂ ತಂಡದವರು. ಇನ್ನು ಮುಂದೆ ಕೇಳೋಣ ತಿಕೋಟದ ಶ್ರೀಮತಿ ಗೌರವ ಮಾದರ್ ಹಾಗೂ ತಂಡದವರಿಂದ ಚೌಡಿಕೆ ಪದಗಳನ್ನು. ದೇಶಕ್ಕೆ ರಕ್ಷಣೆ ಸೇನೆ, ಕೃಷಿ ಭೂಮಿಗೆ ರಕ್ಷಣೆ ಮೈಕಾಂತಂತಿಗಳು, ರೈತನ ಕಾವಲುಗಾರ ಮೈಕಾಂತಂತಿಗಳು, ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭ ಕೋರುವವರು ಮೈಕಾಂತಂತಿಗಳು. Thank you. ಮಾಡುತ್ತೆ ನಾನು ಬನ್ನೆ ರಕ್ಷಣೆ ಸೇನೆ ಕೃಷಿ ಭೂಮಿಗೆ ರಕ್ಷಣೆ ಮೈಕಾಂತಂತಿಗಳು ರೈತನ ಕಾವಲುಗಾರ ಮೈಕಾಂತಂತಿಗಳು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭ ಕೋರುವವರು ಮೈಕಾಂತಂತಿಗಳು ದೇಶಕ್ಕೆ ರಕ್ಷಣೆ ಸೇನೆ ಕೃಷಿ ಭೂಮಿಗೆ ರಕ್ಷಣೆ ಮೈಕಾಂತಂತಿಗಳು ರೈತನ ಕಾವಲುಗಾರ ಮೈಕಾಂತಂತಿಗಳು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭ ಕೋರುವವರು ಮೈಕಾಂತಂತಿಗಳು ಗುಡ್ಡದಾಗ ನಾ ಯಾವ ಯಾಳ ರೈವಸನಾದವ ಯೋಳ ಕೊಳ್ಳದಾಗ ನಿನ್ನೆಸರ ಜಕ್ಕ ಜಲದೇನ ನೀರ ಒಳಗ ನಿಜವಂತಿಯನಸಿ ನಿನ್ನೆಸರ ಜಕ್ಕ ಜಲದೇನ ನೀರ ಒಳಗ ನಿಜವಂತಿಯನಸಿ ನಿನ್ನೆಸರ ಜಕ್ಕ ಜಲದೇನ ನೀರ ಒಳಗ ನಿಜವಂತಿಯನಸಿ ನಿನ್ನೆಸರ ಜಕ್ಕ ಜಲದೇನ ಎಲ್ಲಡ ಮೇಲ್ಲಡ ಕೊಂಕ್ರೆ ನಾಡ ಪರವಂಜಿ ಸದಾ ನಂದಿ ಎಲ್ಲಡ ಮೇಲ್ಲಡ ಕೊಂಕ್ರೆ ನಾಡ ಪರವಂಜಿ ಸದಾ ನಂದಿ ಮುರುಸಿರಿ ಸೊಕ್ಕ ಎಲ್ಲ ಮನಸ್ಸಿ ಕಂಡೇನ ನಾಲ್ಕು ಅಧಿಕ ಮುರುಸಿರಿ ಸೊಕ್ಕ ಎಲ್ಲ ಮನಸ್ಸಿ ಕಂಡೇನ ನಾಲ್ಕು ಅಧಿಕ ಮುರುಸಿರಿ ಸೊಕ್ಕ ಎಲ್ಲ ಮನಸ್ಸಿ ಕಂಡೇನ ನಾಲ್ಕು ಅಧಿಕ ಮುರುಸಿರಿ ಸೊಕ್ಕ ಎಲ್ಲ ಮನಸ್ಸಿ ಕಂಡೇನ ಬಾರದವರನ ಬಂಧನ ಮಾಡಿ ಗಿರಿಗೆ ತರಸಾಕಿ ಬಾರದವರನ ಬಂಧನ ಮಾಡಿ ಗಿರಿಗೆ ತರಸಾಕಿ ಬೇವಿನ ತಪ್ಪಲ ಬಾಯಾಗಿಡ ಸಾಕಿ